ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ ಇಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಭಾರತ ಸರ್ಕಾರ ನೇ ದೇಶ ಭರ ಮೇ 21ವೀ ಪಶುಧನ್ ಗಣನಾ ಆರಂಭ ಕರ್ ದಿ ಹೈ. ಸರ್ಕಾರಿ ಕರ್ಮಚಾರಿ ಆಪ್ಕೆ ಘರ್ ಭೀ ಆತೇ ಹೀ ಹೋಂಗೆ. ಸಭಿ ಪಶುಪಾಲಕ್ ಅಪ್ನೆ ಪಶುವೋ ಕಿ ಸಹಿ ಜಾನ್ಕಾರಿ ದೇ, ತಾಕಿ ಸರ್ಕಾರ ಆಪ್ಕೆ ಲಿಯೆ ಬೆಹತರ್ ಯೋಜನಾ ಬನಾ ಸಕೆ. ಯಾದ ರಹೇ, ಅಕ್ಟೋಬರ್ 2024 ಸೇ ಫರ್ವರಿ 2025 ಕಿ 21ವೀ ಪಶುಧನ್ ಗಣನಾ ಮೇ ಪೋಲ್ಟ್ರೀ, ಪಾಲ್ತು ಪಶುವೋ ಔರ್ ಅವಾರಾ ಪಶುವೋ ಕಿ ಕುಲ್ 219 ನಸ್ಲೋ ಕಾ ಡೇಟಾ ಸಂಗ್ರಹ ಕಿಯಾ ಜಾ ರಹಾ ಹೈ. ಕೋಈ ಭೀ ಪಶು ಛೂಟ್ನೆ ನಾ ಪಾಯೆ. ಮೇರೆ ಪಶು ಮೇರಿ ಜಾನ್ಕಾರಿ, ಹೋಗಿ ಸಮೃದ್ಧ ಸಂಪದಾ ಹಮಾರಿ. ಪಶುಪಾಲನ್ ಔರ್ ಡೇರಿ ವಿಭಾಗ ದ್ವಾರಾ ದೇಶ ಹಿತ್ ಮೇ ಜಾರಿ. ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ನಮಸ್ಕಾರ. ಈ ದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೃಷಿಯಲ್ಲಿ ಡ್ರೋನ್ನ ಬಳಕೆ ಮತ್ತು ಭವಿಷ್ಯ ಕುರಿತು ಸಾಗರ ತಾಲೂಕು ಇರುವಕಿ ಕೃಷಿ ಮಹಾವಿದ್ಯಾಲಯದ ಕೃಷಿ ವಿಸ್ತರಣಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಧರ್ಮರಾಜ್ ಬಿಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್ ಹಾಗೆ ಕೃಷಿ ವಿಸ್ತರಣಾ ನಿರ್ದೇಶನಾಲಯದ ಸೇವೆಗಳ ಕುರಿತು ಮಾಹಿತಿ ಡಾಕ್ಟರ್ ಧರ್ಮರಾಜ್ ಬಿಎಂ ಅವರಿಂದ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೇ, ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಧರ್ಮರಾಜ್ ಬಿಎಂ. ಇವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸಹಾಯಕ ಪ್ರಾಧ್ಯಾಪಕರಾಗಿ ವಿಸ್ತರಣಾ ನಿರ್ದೇಶನಾಲಯದಲ್ಲಿ. ಬನ್ನಿ, ಇವರಿಂದ ಈಗ ಏನು ಈ ಭವಿಷ್ಯದಲ್ಲಿ ಕೃಷಿಯಲ್ಲಿ ವಿಶೇಷವಾಗಿ ಇದೇನು ಈಗ ಹೇಳಬೇಕಾದ್ರೆ ಡ್ರೋನ್ ಅಂತ ಹೇಳಿ ಸುಮಾರು ಒಂದು ಬಳಕೆಯಲ್ಲಿ ಬಂದಿದೆ, ಇದರ ಬಗ್ಗೆ ತುಂಬಾನೇ ಒಂದು ಆಸಕ್ತಿ ತೋರಿಸ್ತಾ ಇದ್ದಾರೆ. ಇವರು ಯಾವ ರೀತಿಯಿಂದ ಈ ಒಂದು ಕೃಷಿಯಲ್ಲಿ ಈ ಡ್ರೋನ್ ದ ಬಳಕೆ ಮತ್ತೆ ಇದರ ಒಂದು ಭವಿಷ್ಯ ಯಾವ ರೀತಿಯಿಂದ ಇದೆ ಅಂತ ಅದನ್ನ ನಮ್ಮ ಕೇಳುಗರ ಜೊತೆ ರೈತ ಬಾಂಧವರ ಜೊತೆ ಇವರು ಹಂಚಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಡಾಕ್ಟರ್ ಧರ್ಮರಾಜ್, ತಮಗೆ ಆಕಾಶವಾಣಿ ಭದ್ರಾವತಿ ಪರವಾಗಿ ಸ್ವಾಗತ ಹಾಗೂ ಈ ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್. ನಮಸ್ತೆ ಸರ್. ಹೇಳಿ, ಈ ಒಂದು ಡ್ರೋನ್ ಇದರ ಒಂದು ಅರ್ಥ ಮತ್ತೆ ಇದರ ಒಂದು ಪದದ ಒಂದು ಬಳಕೆ ಯಾವ ರೀತಿ ಅಂತ ಸರ್. ಮೊದಲನೇದಾಗಿ ರೈತ ಬಾಂಧವರಿಗೆ ನಮಸ್ಕಾರ. ಈ ಡ್ರೋನ್ ಬಳಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಯಾಕೆ ಅಂತಂದ್ರೆ, ಈ ಮೊದಲನೇದಾಗಿ ಕೂಲಿ ಕಾರ್ಮಿಕರ ಕೊರತೆ. ಡ್ರೋನ್ ನ ಎಲ್ಲೆಲ್ಲಿ ಬಳಸಬಹುದು ಅಂತ ಮುಂದಿನ ಕಾಲಾವಕಾಶದಲ್ಲಿ ಹೇಳ್ತಾ ಹೋಗ್ತೀನಿ. ಡ್ರೋನ್ ಬಳಕೆ ಮುಖ್ಯವಾಗಿ ಔಷಧಿ ಸಿಂಪಡಣೆಗೆ ಮತ್ತು ಈ ರೋಗ ಮತ್ತು ಕೀಟ ಬಾಧೆಗಳನ್ನ ಐಡೆಂಟಿಫೈ ಮಾಡಿ ಅಂದ್ರೆ ಗುರುತಿಸಿ ಏನ್ ಸಮಸ್ಯೆ ಇದೆ ಅಂತ ಕಂಡಿಡಿಯಲಿಕ್ಕೋಸ್ಕರ, ಮತ್ತೆ ಬಹು ಎತ್ತರದ ಜಾಗದಿಂದ ಚಿತ್ರಣ ತೆಗೆದು ಏನ್ ಹೊಲ ಅಥವಾ ನಮ್ಮ ಗದ್ದೆಗಳಲ್ಲಿ ಏನ ಸಮಸ್ಯೆ ಇದೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೂ ಡ್ರೋನ್ಗಳನ್ನ ಬಳಕೆ ಮಾಡಲಾಗ್ತಿದೆ. ಸೊ ಇತ್ತೀಚಿನ ವರ್ಷಗಳಲ್ಲಿ ಆಧುನಿಕ ತಂತ್ರಜ್ಞಾನವು ಭಾರತೀಯ ಕೃಷಿಗೆ ಗಮನಾರ್ಹ ಸುಧಾರಣೆಗಳನ್ನು ತಂದಿದೆ. ಅದರಲ್ಲಿ ಡ್ರೋನ್ಗಳು ಅತ್ಯಂತ ಕ್ರಾಂತಿಕಾರಿ ಆವಿಷ್ಕಾರಗಳಲ್ಲಿ ಒಂದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಆರ್ಥಿಕತೆ ಪ್ರತಿಯೊಂದು ವಲಯದಲ್ಲಿ ಡ್ರೋನ್ ಬಳಕೆ ಹೆಚ್ಚಾಗಿದ್ದು ಕೃಷಿ ಕೈಗಾರಿಕೆ ಕ್ಷೇತ್ರದಲ್ಲಿಯೂ ಇದರ ಬಳಕೆ ಅತಿ ವೇಗದಲ್ಲಿ ಬೆಳವಣಿಗೆಯಾಗುತ್ತಿದೆ. ಮುಂಬರುವ ವರ್ಷಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಸಣ್ಣ ಅತಿ ಸಣ್ಣ ಭೂ ಹಿಡುವಳಿದಾರರು ಡ್ರೋನ್ಗಳನ್ನು ಯಥೇಚ್ಛವಾಗಿ ಬಳಸುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಅಲ್ಲದೆ ಭವಿಷ್ಯದ ದಿನಗಳಲ್ಲಿ ಡ್ರೋನ್ ಬಳಕೆಯ ಮೂಲಕ ಕೃಷಿ ಮಾಡುವುದು ಅನಿವಾರ್ಯವಾಗಲಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಬಹಳ ವರ್ಷಗಳಿಂದ ಡ್ರೋನ್ ನಿಖರ ಕೃಷಿಯಲ್ಲಿ ಬಳಸಲಾಗುತ್ತಿದ್ದು, ನಿಖರ ಕೃಷಿ ಅಂದ್ರೆ ಉದಾಹರಣೆಗೆ ಸಂಶೋಧನಾ ಕಂಪನಿಗಳು ನಿಖರತೆ ಅವ್ರು ಮಾಡುವಂತ ಸಂಶೋಧನೆಯಲ್ಲಿ ರಿಸಲ್ಟ್ ತುಂಬಾ ನಿಖರವಾಗಿ ಬರಬೇಕಾಗ್ತದೆ. ಹಂಗಾಗಿ ಅವರು ಇಷ್ಟೇ ಪ್ರಮಾಣದ ರಸಗೊಬ್ಬರ ಕೊಟ್ಟು ಇಷ್ಟು ಪ್ರಮಾಣದ ವಾತಾವರಣವನ್ನು ಸೃಷ್ಟಿಸಿದಾಗ ಇಷ್ಟು ಪ್ರಮಾಣದ ಇಳುವರಿ ಬರ್ತದೆ ಅಂತ ಹೇಳಿ ಅವರು ಸಂಶೋಧನೆಯಲ್ಲಿ ಕಂಡಿಡಿತಾ ಇರ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಕೃಷಿ ಉದ್ಯಮವಾಗಿ ಪರಿವರ್ತನೆಗೊಳ್ತಾ ಇದೆ. ಹಂಗಾಗಿ ಎಷ್ಟು ಪ್ರಮಾಣದ ರಸಗೊಬ್ಬರಗಳು, ಎಷ್ಟು ಪ್ರಮಾಣದ ಬೀಜ, ಎಷ್ಟು ಪ್ರಮಾಣದ ನೀರನ್ನು ಕೊಟ್ಟರೆ ಒಂದು ಪ್ರತಿಯೊಂದು ಎಕರೆಗೆ ಅಥವಾ ಒಂದು ಹೆಕ್ಟರ್ಗೆ ಎಷ್ಟು ಪ್ರಮಾಣದ ಇಳುವರಿನ ತೆಗಿಬಹುದು ಅಂತ ತುಂಬಾ ಲೆಕ್ಕಾಚಾರದಲ್ಲಿ ಮಾಡ್ತಕ್ಕಂತ ಒಂದು ಕೃಷಿ ಉದ್ಯಮವಾಗಿ ಹೊರಹೊಮ್ಮುತ್ತಾ ಇದೆ. ಸೊ ಉದಾಹರಣೆಗೆ ಡ್ರೋನ್ ಬಳಕೆಯು, ಉದಾಹರಣೆಗೆ ಈಗ ಡ್ರೋನ್ ಮುಖಾಂತರ ಪಡೆಯುವಂತಹ ಮಾಹಿತಿಯು ರೈತರಿಗೆ ಕಾಲಕಾಲಕ್ಕೆ ತೆಗೆದುಕೊಳ್ಳಬಹುದಾದ ನಿರ್ಧಾರಗಳಿಗೆ ಬಹಳ ಉಪಯೋಗವಾಗಲಿದೆ. ಉದಾಹರಣೆಗೆ ನಾಟಿ ಮತ್ತು ಸಸ್ಯ ಸಂರಕ್ಷಣೆ ಕ್ರಮಗಳು, ಈಗ ಒಂದು ಬಿತ್ತನೆ ಮಾಡಿರ್ತಾರೆ, ಬಿತ್ತನೆ ನಂತರ ಒಂದು ಕೀಟಬಾಧೆಗಳು, ಇನ್ನೊಂದು ರೋಗ ಕಾಣಿಸ್ಕೊಳ್ಳುತ್ತೆ, ಅದು ಪ್ರತಿಯೊಂದು ಮೂಲೆಗೂ ಒಳಗಡೆ ಹೋಗಿ ನೋಡ್ಲಿಕ್ಕೆ ಆಗಲ್ಲ. ಡ್ರೋನ್ ಒಂದು ಸರಿ ಡ್ರೋನ್ ನ ಆರಿಸಿ ಅದ್ರ ಮೇಲೆ ಒಂದು ಫೋಟೋ ಅಥವಾ ಒಂದು ಚಿತ್ರಣಗಳನ್ನು ತೆಗೆದು ಆ ಮಾನಿಟರಿಂಗ್ ಏನು ಪೈಲಟ್ ಅಂತ ಹೇಳ್ತಾರಲ್ಲ, ಆ ಡ್ರೋನ್ ನ ಆಪರೇಟ್ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ, ಅವ್ರಿಗೂ ಕೂಡ ಟ್ರೈನಿಂಗ್ ಕೊಟ್ಟು ಒಂದು ಆಪರೇಟ್ ಮಾಡ್ತಕ್ಕಂತ ವ್ಯಕ್ತಿ ಅವ್ರ ಸ್ಕ್ರೀನ್ ಅಲ್ಲಿ ನೋಡಬಹುದು ಏನು ಚಿತ್ರಣ ಕಾಣ್ತಾ ಇದೆ, ಆ ಟೈಮಲ್ಲಿ ಸೂಕ್ತ ಕ್ರಮ ಏನ್ ಕೈಗೊಳ್ಳಬಹುದು ಅಂತೇಳಿ ಅವಾಗಲೇ ನಿರ್ಧಾರ ತಗೋಬಹುದು. ಈಗ ಡ್ರೋನ್ ತಂತ್ರಜ್ಞಾನ ಎಂದ್ರೇನು? ಡ್ರೋನ್ ಅಂದ್ರೆ ಡೈನಮಿಕ್ ರಿಮೋಟ್ಲಿ ಆಪರೇಟೆಡ್ ನೇವಿಗೇಷನ್ ಇಕ್ವಿಪ್ಮೆಂಟ್, ಅಂದ್ರೆ ಮಾನವರಹಿತ ವೈಮಾನಿಕ ಸಾಧನವೆಂದು ಡ್ರೋನ್ ನ ಕರೆಯಲಾಗುತ್ತದೆ. ಇದು ಒಂದು ದೂರ ನಿಯಂತ್ರಕ ಅಥವಾ ಸ್ಮಾರ್ಟ್ ಫೋನ್ ನಿಂದ ರೇಡಿಯೋ ತರಂಗಗಳ ಮೂಲಕ GPS ಸಮನ್ವಯಾಧಾರಿತ ಸ್ವಯಂಚಾಲಿತ ಕಾರ್ಯಾಚರಣೆಯಿಂದ ಹಾರಾಡಬಲ್ಲ ಒಂದು ಸಾಧನವಾಗಿದೆ. ಡ್ರೋನ್ ನಲ್ಲಿ ಎರಡು ತರ ಬರ್ತದೆ, ಒಂದು ಸ್ಥಿರ ರೆಕ್ಕೆಯ ಡ್ರೋನ್ಗಳು, ಬಹುರೆಕ್ಕೆಯ ಡ್ರೋನ್ಗಳು. ಸ್ಥಿರ ರೆಕ್ಕೆ ಅಂತಂದ್ರೆ ಒಂದೇ ತರನಾದ ರೆಕ್ಕೆಗಳು ಇರುತ್ತದೆ. ಇದನ್ನ ಹೆಚ್ಚಾಗಿ ನಕ್ಷೆ ಮತ್ತು ಭೂ ಸರ್ವೆಗಳಲ್ಲಿ, ವೈಮಾನಿಕ ಸರ್ವೆಗಳಲ್ಲಿ ಹೆಚ್ಚು ವಿಶ್ಲೇಷಣಾ ಸಾಮರ್ಥ್ಯವುಳ್ಳ ವೈಮಾನಿಕ ಚಿತ್ರಗಳನ್ನು ಸೆರೆ ಹಿಡಿಯುವಲ್ಲಿ ಬಹಳ ಸಹಕಾರಿಯಾಗಿವೆ. ಬಹುರೆಕ್ಕೆ ಅಂತಂದ್ರೆ 3, 4, 6, or 8 ರೆಕ್ಕೆ ಉಳ್ಳ ಡ್ರೋನ್ ಸಾಧನಗಳು, ಅಂದ್ರೆ ಇದು ಕಣ್ಗಾವಲು, ಕಳೆ ಮತ್ತು ರೋಗ ಮತ್ತು ಕೀಟಗಳನ್ನು ಪತ್ತೆ ಹಚ್ಚುವಲ್ಲಿ ಬಹಳ ಸಹಕಾರಿ. ಹವಾಮಾನ ವೈಪರೀತ್ಯದಿಂದ ಮಾಹಿತಿಯನ್ನು ಉಪಗ್ರಹಗಳಿಂದ ಸೆರೆ ಹಿಡಿಯಲು ಸಾಧ್ಯವಾಗದೇ ಇದ್ದ ಸಂದರ್ಭದಲ್ಲೂ ಸಹ ಇಂತಹ ಡ್ರೋನ್ಗಳು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡಬಲ್ಲವುದು. ಈಗ ಒಂದು ರೆಕ್ಕೆ ಹೇಳಿದ್ರಿ ಮತ್ತು ಬಹು ರೆಕ್ಕೆ ಅಂತ ಹೇಳಿದ್ರಿ, ಇದು ಒಂದು ರೆಕ್ಕೆ ಮತ್ತು ಬಹು ರೆಕ್ಕೆಗಳ ಒಂದು ಅಂದ್ರೆ ಇದರ ಒಂದು ಅಂತರಕ್ಕೆ ಬಂದ್ರೆ ಅಥವಾ ಇದರ ಉಪಯೋಗ ಸಾಧ್ಯತೆ ಬಾಧಕಗಳಿಗೆ ಬಂದ್ರೆ ಏನ್ ಹೇಳ್ತೀರಾ ಸರ್? ಈಗ ನೋಡಿ, ಒಂದು 3, 4, 6, 8 ರೆಕ್ಕೆಯುಳ್ಳ ಡ್ರೋನ್ ತನ್ನ ರೆಕ್ಕೆಗಳ ಸಂಖ್ಯೆಗಳ ಅನುಗುಣವಾಗಿ ಸಾಮರ್ಥ್ಯಗಳನ್ನು ಹೊಂದಿರುತ್ತದೆ. 8 ರೆಕ್ಕೆಗಳು ಅಂತಂದ್ರೆ 8 ರೆಕ್ಕೆಗಳು ತುಂಬಾ ಜಾಸ್ತಿ ವಾಲ್ಯೂಮ್ ಅಂದ್ರೆ ಏನು ಜಾಸ್ತಿ ಸಾಮರ್ಥ್ಯವನ್ನು ಕೊಂಡೊಯ್ಯಬಲ್ಲಂತ ಸಾಮರ್ಥ್ಯ ಹೊಂದಿರುತ್ತದೆ. ಅಂದ್ರೆ ಉದಾಹರಣೆಗೆ ಒಂದು ಇದರಲ್ಲಿ ಒಂದು 10-20 ಲೀಟರ್ ಅಷ್ಟು ಔಷಧಿಯ ದ್ರಾವಣವನ್ನು ಕೊಂಡೊಯ್ಯಬಹುದು. ಅದೇ 3 ಅಥವಾ 4 ರೆಕ್ಕೆಗಳುಳ್ಳದಲ್ಲಿ ಅದಕ್ಕೆ ತಕ್ಕನಷ್ಟು ಸಾಮರ್ಥ್ಯ ಈ ಡ್ರಮ್ ಕೆಪಾಸಿಟಿನ ಇಟ್ಟಿರ್ತಾರೆ. ಅಂದ್ರೆ ಸರ್, ಇದು ನೀವು ಹೇಳ್ತಾ ಇರೋದು ಈಗ ಯಾವ ರೀತಿಯಿಂದ ನಮ್ಮ ಸಣ್ಣ ರೈತರಿಗೆ, ಅತಿ ಸಣ್ಣ ರೈತರಿಗೆ ಮತ್ತೆ ದೊಡ್ಡ ರೈತರಿಗೆ ಇದು ಬಹು ರೆಕ್ಕೆಗಳು ಒಂದು ಡ್ರೋನ್ ದೊಡ್ಡ ರೈತರಿಗೆ ಅಥವಾ ಒಂದು ರೆಕ್ಕೆಯ ಡ್ರೋನ್ ಚಿಕ್ಕ ರೈತರಿಗೆ ಉಪಯೋಗಿಸಲು ಅದು ಸಹಕಾರಿಯಾಗಿದೆ ಅಂತ ಹೇಳ್ತೀರಾ ಹೇಗೆ? ಇದು ಅವರು ಬಳಸ್ತಕ್ಕಂತ ಉದ್ದೇಶದ ಮೇಲೆ ಹೋಗ್ತದೆ. ಈಗ ಭತ್ತದಲ್ಲಿ 3 ಅಥವಾ 4 ರೆಕ್ಕೆ ಡ್ರೋನ್ಗಳು ರೆಕ್ಕೆಗಳುಳ್ಳ ಡ್ರೋನ್ ಸಾಕಾಗ್ತದೆ. ಅದೇ ಈ ತೋಟ ಅಡಿಕೆ ಅಥವಾ ಇನ್ನೊಂದ್ ತರದ ಈ ಕೊಕೋವಾ ರಬ್ಬರ್ ಈ ತರದ ಎತ್ತರದ ಗಿಡಗಳಿಗೆ ಸ್ವಲ್ಪ ಹೈ ಆಲ್ಟಿಟ್ಯೂಡ್ ಗೆ ಹೋಗಿ ಕೆಲಸ ಮಾಡತಕ್ಕಂತ ಸಾಮರ್ಥ್ಯ ಉಳ್ಳ ಡ್ರೋನ್ಗಳು ಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ 6-8 ರೆಕ್ಕೆಗಳುಳ್ಳ ಡ್ರೋನ್ಗಳು ಬಹಳ ಸಹಕಾರಿಯಾಗ್ತದೆ. ಅಂದ್ರೆ ಈಗ ಗುಡ್ಡಗಾಡು ಪ್ರದೇಶದಲ್ಲಿ ಇದು ತುಂಬಾ ಉಪಯೋಗ ಅಂತ ಹೇಳ್ತೀರಾ? ಹೌದು, ಖಂಡಿತ. ಆಮೇಲೆ ಈಗ ಈ ಒಂದು ಡ್ರೋನ್ ನ ಒಂದು ಬಳಕೆಗೆ ಬಂದ್ರೆ ಈಗ ವಿಸ್ತರಣಾ ನಿರ್ದೇಶನಾಲಯದಿಂದ, ವಿಸ್ತರಣಾ ವಿಭಾಗದಿಂದ ಮತ್ತೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಿಂದ ಯಾವ ರೀತಿಯಿಂದ ತರಬೇತಿ ಕಾರ್ಯಕ್ರಮ ಮತ್ತೆ ಇದರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀರಿ ಸರ್? ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಡ್ರೋನ್ ತಂತ್ರಜ್ಞಾನ ಈಗ ಯಾರು ಬೇಕಾದ್ರೂ ಅದನ್ನ ಆಪರೇಟ್ ಮಾಡಕ್ ಬರಲ್ಲ, ಅದಕ್ಕೊಂದು ಟ್ರೈನಿಂಗ್ ಇರುತ್ತೆ. SOP ಅಂತ ಇರುತ್ತೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಅದನ್ನೆಲ್ಲ ಟ್ರೈನಿಂಗ್ ಮುಖಾಂತರ ಒಬ್ಬ ವ್ಯಕ್ತಿಗಳಿಗೆ ಅಥವಾ ಯುವಕರಿಗೆ, ಹಳ್ಳಿಯ ಯುವಕರಿಗೆ ಅದರ ತರಬೇತಿ ಕೊಟ್ಟುಬಿಟ್ಟು ಡ್ರೋನ್ ನ ಬಳಸೋದ್ರ ಬಗ್ಗೆ ಈಗಾಗಲೇ ಕೆಳದಿ ಶಿವಪ್ಪ ನಾಯಕ ಕೃಷಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಸುಮಾರು ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದರಲ್ಲಿ ಈಗಾಗಲೇ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಡ್ರೋನ್ ಗಳನ್ನು ಆಪರೇಟ್ ಮಾಡತಕ್ಕಂತಹ ತರಬೇತಿ ಕಾರ್ಯಕ್ರಮ ಕೌಶಲ್ಯತೆಯನ್ನು ಸುಮಾರು 2-3 ಬ್ಯಾಚ್ ಅಲ್ಲಿ ತರಬೇತಿಗಳನ್ನು ಹಮ್ಮಿಕೊಂಡಿದೆ. ಸುಮಾರು ಲೈಸೆನ್ಸ್ ಉಳ್ಳಂತ ಅಂದ್ರೆ ಅವ್ರಿಗೆ ಮಾನ್ಯತೆ ಕೊಟ್ಬಿಟ್ಟು ಲೈಸೆನ್ಸ್ ಹೋಲ್ಡರ್ ಆಗಿ ಪೈಲಟ್ ಡ್ರೋನ್ ಪೈಲಟ್ ಆಗಿ ಆಲ್ರೆಡಿ ಈಗ ಕ್ಷೇತ್ರ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಮ್ಮ ಡ್ರೋನ್ ಪೈಲಟ್ಗಳು. ಇದಲ್ಲದೆ ಪ್ರೈವೇಟ್ ಕಂಪನಿಗಳು ಕೂಡ ಈ ಅಂದ್ರೆ ಇಫ್ಕೋ ಕಂಪನಿ ಕಡೆಯಿಂದ ಡ್ರೋನ್ ದೀದಿ ಅಂತೇಳಿ ಒಂದು ಕಾರ್ಯಕ್ರಮ ತೆಗೆದಿದ್ದಾರೆ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅಂದ್ರೆ ಲೇಡಿ ಪೈಲಟ್ಸ್ಗಳಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರ ಕಡೆಯಿಂದ ಈ ಡ್ರೋನ್ ಆಪರೇಟಿಂಗ್ ಸೇವೆಗಳನ್ನು ಪಡೆದುಕೊಳ್ಬೇಕಾಗಿದೆ. ಮಲ್ಟಿಪ್ಲೆಕ್ಸ್ ಕಂಪನಿ ಕೂಡ ಮಲ್ಟಿಪ್ಲೆಕ್ಸ್ ಡ್ರೋನ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ ಕೂಡ ಈ ಸೇವೆಯನ್ನು ಒದಗಿಸ್ತಾ ಇದೆ. ಜುವಾರಿ ಪ್ರೈವೇಟ್ ಲಿಮಿಟೆಡ್ ಅಂತಾನು ಒಂದು ಕಂಪನಿ ಕೂಡ ಈ ಡ್ರೋನ್ ಸೇವೆಯನ್ನು ಒದಗಿಸ್ತಾ ಇದೆ. ಈಗ ಡ್ರೋನ್ ಪೈಲಟ್ ಅಂತ ಹೇಳಿದ್ರಿ, ಇವರ ಒಂದು ಆಯ್ಕೆಗೆ ಅಂದ್ರೆ ತರಬೇತಿಗೋಸ್ಕರ ಇವರು ಯಾವ ಒಂದು ಮಾನದಂಡಗಳನ್ನ ಇಟ್ಕೊಂಡ್ಬಿಟ್ಟು ನೀವು ಆಯ್ಕೆ ಮಾಡ್ತೀರಾ ಸರ್? ಏನಿಲ್ಲ, ಅವ್ರಿಗೆ ಇಂಥದ್ದೇ ಆದಂತ ವಿದ್ಯಾರ್ಹತೆ ಇರಬೇಕಂತ ಏನಿಲ್ಲ. ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಒಂದು ಮಷಿನ್ ಆಪರೇಟ್ ಮಾಡ್ತಕ್ಕಂತ ಸಾಮಾನ್ಯ ಜ್ಞಾನ ಇದ್ರೆ ಸಾಕು, ಸಾಮಾನ್ಯ ಜ್ಞಾನ ಇದ್ರೆ ಸಾಕು ಅಂತ ಹೇಳ್ತೀರಾ. ವಿದ್ಯಾರ್ಥಿ ಏನು ಇವರು PUC ಓದಿರ್ಬೇಕು ಅಥವಾ ಪದವಿ ಓದಿರ್ಬೇಕು ಅಂತ ಏನಿಲ್ಲ, ಆ ರೀತಿ ಏನಿರೋದಿಲ್ಲ. ವಿದ್ಯಾರ್ಹತೆ ಮಾನದಂಡಗಳು ಏನಿರೋದಿಲ್ಲ, ಸಾಮಾನ್ಯ ಒಂದು ಮಷಿನ್ ಆಪರೇಟ್ ಮಾಡ್ತಕ್ಕಂತ ಸಾಮಾನ್ಯ ಜ್ಞಾನ ಉಳ್ಳಂತವರಾದ್ರೆ ಸಾಕು. ಇದು ಬಹುರೆಕ್ಕೆ ಮತ್ತು ಏಕರೆಕ್ಕೆ ಒಂದು ಡ್ರೋನ್ ಗಳ ಬಳಕೆಗೆ ಬಂದ್ರೆ ತೋಟಗಾರಿಕೆ ಬೆಳೆ ಮತ್ತೆ ಕೃಷಿ ಬೆಳೆ ಜೊತೆಗೆ ಕೃಷಿ ಅವಲಂಬಿತ ಅರಣ್ಯ ಬೆಳೆಗಳು ಇದಕ್ಕೆ ಯಾವ ರೀತಿಯಿಂದ ಇದು ಸಹಕಾರಿಯಾಗಿದೆ ಸರ್? ಅದೇ ಸರ್, ಈಗ ವಿವಿಧ ಬೆಳೆಗಳು ವಿವಿಧ ಎತ್ತರದಲ್ಲಿ ಬೆಳೀತಾ ಹೋಗ್ತೀವಿ ನಾವು. ಈಗ ತೋಟದಲ್ಲಿ ಕಾಫಿ ಆಗಿ ಉದಾಹರಣೆಗೆ, ಕಾಫಿ ಅಥವಾ ಪ್ಲಾಂಟೇಶನ್ ಇದ್ರೊಳಗೆ ಗುಡ್ಡಗಾಡು ಪ್ರದೇಶ ಇರ್ತದೆ. ಒಂದು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಎಷ್ಟು KG ಎತ್ಕೊಂಡು ತಮ್ಮ ಗೊಬ್ಬರ ಅಥವಾ ಇನ್ನೊಂದು ಔಷಧಿನ ಎಲ್ಲಾ ಕಡೆ ಹೋಗಿ ಸಿಂಪಡಿಸಕ್ ಸಾಧ್ಯ? ಅದೇ ಮಷಿನ್ ಎತ್ತರಗಳ ಪ್ರಶ್ನೆನೆ ಬರೋದಿಲ್ಲ ಮಷಿನ್ಗೆ. ಹಂಗಾಗಿ ಕಾಫಿ ಅಂತ ಅಥವಾ ಇತರ ತೋಟ ಪ್ಲಾಂಟೇಶನ್ ಕ್ರಾಪ್ ಗಳಲ್ಲಿ ಬಹಳಷ್ಟು ಉಪಯೋಗಕಾರಿ. ಮತ್ತೆ ಒಬ್ಬ ಆಪರೇಟ್ ಮಾಡಕ್ಕೆ ಒಬ್ಬ ಮನುಷ್ಯ ಮತ್ತೆ ಅದನ್ನ ಗೊಬ್ಬರ ಮತ್ತೆ ಔಷಧಿ ತುಂಬಬೇಕು ಒಬ್ಬ ಮನುಷ್ಯ ಇದ್ರೆ ಸಾಕು, ಇಬ್ರು ಸಾಕು. ಇಬ್ರು ಇಂದ ಇಡೀ ಎಷ್ಟು ಎಕರೆ ಇದ್ರು ಸಾಕಾಗ್ದಂಗೆ. ಈಗ ಒಬ್ಬ ಮನುಷ್ಯ ಆದ್ರೆ ಒಂದು ದಿನಕ್ಕೆ ಮ್ಯಾಕ್ಸಿಮಮ್ 1 ಎಕರೆ ಅಥವಾ 2 ಎಕರೆ ಮಾಡಬಹುದು. ಮಷಿನ್ ಆತರ ಅಲ್ಲ, ಅದಕ್ಕೇನು. ಹಂಗಾಗಿ ಮಷಿನ್ ತುಂಬಾ ಉಪಯೋಗಕಾರಿ. ಪ್ಲಸ್ ಇತ್ತೀಚಿನ ದಿನಗಳಲ್ಲಿ ಕೂಲಿ ಕಾರ್ಮಿಕರ ಸಿಗೋದೇ ಬಹಳ ಕಷ್ಟ ಆಗಿದೆ. ಅಂತ ಸಂದರ್ಭದಲ್ಲಿ ಇದು ತುಂಬಾ ಈಗಿನ ಬೆಳವಣಿಗೆಗಳಲ್ಲಿ ಕೃಷಿಯಲ್ಲಿ ಕೃಷಿ ಕ್ಷೇತ್ರದ ಬೆಳವಣಿಗೆಗಳಲ್ಲಿ ಇದು ಬಹಳ ಅತ್ಯಂತ ಉಪಯೋಗಕಾರಿ. ಈಗ ವಿಶ್ವವಿದ್ಯಾಲಯ ಮತ್ತು ಇಲಾಖೆ ಕೃಷಿ ಇಲಾಖೆ ಯಾವ ಒಂದು ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟು ಇಲಾಖೆಯಿಂದ ಕೂಡ ಇದು ನೀವು ಅವ್ರ ಜೊತೆಗೆ ಸಹಕಾರ ಮಾಡಿ ಇದು ಡ್ರೋನ್ ವಿತರಣೆ ಆಗಲಿ ಅಥವಾ ಡ್ರೋನ್ ಬಗ್ಗೆ ತರಬೇತಿ ಕೊಡೋದಕ್ಕಂತ ಒಂದು ವಿಷಯ ಏನಾದ್ರೂ ಹೇಳ್ಬಹುದಾ ಸರ್? ಈಗ ನೋಡಿ, ಕೃಷಿ ಯಂತ್ರಧಾರೆ ಅಂತ ಒಂದು ಕೃಷಿ ಇಲಾಖೆಯ ಒಂದು ಯೋಜನೆ ಇದೆ. ಮಷಿನರಿಗಳು ಮತ್ತೆ ಟ್ರ್ಯಾಕ್ಟರ್ ಇತರೆ ಸಲಕರಣೆಗಳನ್ನು ಉಪಕರಣಗಳನ್ನು ಬಾಡಿಗೆ ಆಧಾರಿತ ಮೇಲೆ ಕೊಡ್ತಾರೆ. ಈಗ ಒಂದು ಡ್ರೋನ್ ಹೊರಗಡೆ ಒಂದು ಕಂಪನಿ ಮೇಲೆ ಹೋಗ್ತದೆ, ರೇಟ್ ಮಿನಿಮಮ್ 5 ಲಕ್ಷದಿಂದನೂ ಇದೆ. ಒಬ್ಬರೇ ಕೊಂಡ್ಕೊಳಕ್ ಆಗಲ್ಲ. ಹಂಗಾಗಿ ಯಂತ್ರಧಾರೆ ಯೋಜನೆ ಜೊತೆಗೆ ಇದನ್ನ ಈ ಡ್ರೋನ್ ಅನ್ನ ತಂದ್ರೆ ಸೊ ಬಾಡಿಗೆ ಆಧಾರಿತ ಮೇಲೆ ಸಣ್ಣ ಮತ್ತು ಅತಿ ಸಣ್ಣ ರೈತರುಗಳು ಸದುಪಯೋಗ ಪಡೆದುಕೊಂಡು ತಮ್ಮ ಕೃಷಿಯಲ್ಲಿ ಹೆಚ್ಚಿನ ಆದಾಯ ಗಳಿಸಲಿಕ್ಕೆ ಬಹಳ ಸಹಕಾರಿಯಾಗತ್ತೆ. ಯಾವೆಲ್ಲ ಒಂದು ಕಾರ್ಯಕ್ರಮಗಳಿಗೆ ಅಂದ್ರೆ ಬಿತ್ತನೆ ಆಗ್ಲಿ, ಸಿಂಪರಣೆ ಆಗ್ಲಿ, ಆಮೇಲೆ ಎಡೆಕುಂಟೆ ಈ ತರದ್ದು, ಆಮೇಲೆ ಬೇರೆ ಬೇರೆ ಒಂದು ಕೃಷಿ ಮತ್ತೆ ಕೃಷಿ ಅವಲಂಬಿತ ಚಟುವಟಿಕೆಗಳಲ್ಲಿ ಇದು ಸಹಕಾರಿಯಾಗಿದೆ ಸರ್ ಇಂದಿನ ಒಂದು ಪರಿಸ್ಥಿತಿಯಲ್ಲಿ? ಇದರಲ್ಲಿ ನೋಡಿ, ಡ್ರೋನ್ ಬಳಸಿ ಬಿತ್ತನೆ ಮಾಡಬಹುದು, ಆಮೇಲೆ ಕ್ಷೇತ್ರ ಗುಣಮಟ್ಟದಲ್ಲಿ ಉಸ್ತುವಾರಿ ನೋಡ್ಕೋಬಹುದು, ಆಮೇಲೆ ಸ್ಪ್ರೇ ಅಪ್ಲಿಕೇಶನ್ ಅದೇ ನಾವು ಔಷಧಿ ಸಿಂಪಡಣೆಗೆ ತುಂಬಾ ಬಳಸಬಹುದು, ಆಮೇಲೆ ಭದ್ರತೆ. ಈಗ ಉದಾಹರಣೆಗೆ ನಮ್ದೊಂದು ಕುರಿ ಅಥವಾ ಮೇಕೆ ಸಾಕಾಣಿಕೆ ಇತ್ತು ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ ಕಣ್ಗಾವಲಾಗಿ ಎಲ್ಲ ಟೈಮಲ್ಲೂ ಇರಕ್ಕಾಗಲ್ಲ, ಇದು ಸಿಸಿ ಕ್ಯಾಮರಾ ತರನು ಕೆಲಸ ಮಾಡ್ತದೆ. ದೂರದೃಷ್ಟಿಯಲ್ಲಿ ಏನಾಗಿದೆ ಅಂತ ಇದು ಮೇಲೆ ವೈಮಾನಿಕವಾಗಿ ಹಾರಾಟ ಮಾಡಿ ನೋಡ್ಕೊಂಡು ಬರುತ್ತೆ. ಗಡಿ ರಕ್ಷಣೆ ಕೆಲಸನೂ ಮಾಡ್ತದೆ ಇದು. ತೋಟದಲ್ಲಿ ಈ ಗಡಿ ಸುತ್ತರ್ಕೊಂಬರಕ್ ಆಗಲ್ಲ. ಪ್ರತಿ ವರ್ಷ ಒಂದ್ ತೋಟ ಕಟ್ಟದಂತ ರೈತ ಏನ್ ಮಾಡ್ಬೇಕು, ಪ್ರತಿದಿನ ತಮ್ಮ ಸುತ್ತಮುತ್ತಲಿನ ಬಾರ್ಡರ್ ಏನಾಗಿದೆ ಏನಿಲ್ಲ ಅಂತೆಲ್ಲ ನೋಡ್ಕೊಂಡ್ ಬರ್ಬೇಕಾಗ್ತದೆ. ಆದ್ರೆ ಒಂದು ಡ್ರೋನ್ ಇತ್ತಂದ್ರೆ ಒಂದು ಕಡೆನೆ ಸ್ಥಿರವಾಗಿ ನಿಂತು ಅದನ್ನ ಆಪರೇಟ್ ಮಾಡಿದ್ರೆ ಸುತ್ತಮುತ್ತಲಿನ ನಮ್ಮ ಬಾರ್ಡರ್ ಎಲ್ಲ ನೋಡ್ಕೊಂಡು ಬರ್ತದೆ. ಈಗ ಡ್ರೋನ್ ಮೂಲಕ ಪರಾಗಸ್ಪರ್ಶ ಅಂತ ಹೇಳಿದ್ರಿ ಸರ್, ಡ್ರೋನ್ ಮೂಲಕ ಪರಾಗಸ್ಪರ್ಶಕ್ಕೆ ಬಂದ್ರೆ ಇದು ಯಾವ ರೀತಿಯಿಂದ ಯಾವ ಬೆಳೆಗಳಲ್ಲಿ ಸೂಕ್ತ ಮತ್ತೆ ಯಾವ ರೀತಿಯಿಂದ ಅಂತ ಹೇಳ್ಬೋದಾ ಸರ್? ನೋಡಿ, ಕೃಷಿಯಲ್ಲಿ ಡ್ರೋನ್ ಬಳಕೆ ಮಾಡಲು ಕೆಲವು ಹೊಸ ಅನ್ವೇಷಣೆಗಳು ಇನ್ನೂ ಪರೀಕ್ಷೆ ಮತ್ತು ಅಭಿವೃದ್ಧಿ ಹಂತದಲ್ಲಿದೆ. ಕೆಲವು ದೇಶಗಳಲ್ಲಿ ಈಗಾಗಲೇ ಪರಾಗಸ್ಪರ್ಶ ಮಾಡುವ ತಂತ್ರಜ್ಞಾನವು ನಮ್ಮ ದೇಶದಲ್ಲಿ ಹೆಚ್ಚಿನ ಪ್ರಚಲಿತದಲ್ಲಿದೆ. ಬಟ್ ನಮ್ಮ ದೇಶದಲ್ಲಿ ಇನ್ನು ಇತ್ತೀಚೆಗೆ ಅದು ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಈಗಾಗಲೇ ನೆದರ್ಲ್ಯಾಂಡ್ ಮತ್ತು ಜಪಾನ್ ದೇಶದಲ್ಲಿ ಸಂಶೋಧಕರು ಈಗ ಆಲ್ರೆಡಿ ಡ್ರೋನ್ ಅನ್ನು ಪರಾಗಸ್ಪರ್ಶಕ್ಕೂ ಕೂಡ ಬಳಸ್ಕೊಂತಾ ಇದ್ದಾರೆ. ನೀರಾವರಿ ನಿರ್ವಹಣೆಗೆ ಹೇಗೆ ಇದು ಸಹಕಾರಿ ಸರ್, ನಮ್ಮ ದೇಶದಲ್ಲಿ ಇದರ ಒಂದು ಉಪಯೋಗದ ಬಗ್ಗೆ ನೋಡಿ. ಈಗ ಹವಾಮಾನ ಬದಲಾವಣೆ ಬಹಳ ದೊಡ್ಡ ಸವಾಲಾಗಿ ಹೊರಹೊಮ್ಮತಾ ಇದೆ. ಅಂತ ಸಂದರ್ಭದಲ್ಲಿ ಬರ ಪರಿಸ್ಥಿತಿಗಳ ಮೇಲೆ ಹೆಚ್ಚು ಪರಿಣಾಮ ಬೀರುವುದರಿಂದ ಹೆಚ್ಚು ಪರಿಣಾಮಕಾರಿ ನೀರಾವರಿ ಪರಿಹಾರವನ್ನು ಕಂಡುಕೊಳ್ಳುವುದು ಬಹಳ ಅಗತ್ಯವಾಗಿದೆ. ಈ ಡ್ರೋನ್ ನಲ್ಲಿ ಮೈಕ್ರೋವೇವ್ ಸೆನ್ಸಿಂಗ್ ಅನ್ನು ಬಳಸಿಕೊಂಡು ಡ್ರೋನ್ ಗಳ ಮೂಲಕ ಭೂಮಿಯ ತೇವಾಂಶ ಎಷ್ಟಿದೆ, ಇನ್ನ ಇವಾಗ ಅದಕ್ಕೆ ನೀರು ಬೇಕು ಗಿಡಕ್ಕೆ, ಅಥವಾ ಗಿಡ ಒಣಗ್ತಾ ಇರುವಂತ ಒಂದು ಫೋಟೋ ಬೇಸಿಸ್ ಮೇಲೇನೆ ಅದು ನೀರಿನ ತೇವಾಂಶ ಕೊರತೆ ಎಷ್ಟಿದೆ ಅಂತ ಹೇಳಿ ನಮಗೆ ತಿಳಿಸ್ಕೊಡ್ತದೆ. ಅದರ ಆಧಾರದ ಮೇಲೆ ನಾವು ನೀರಾವರಿಗೆ ನೀರು ಆಯಿಸುವಂತ ಕೆಲಸಗಳನ್ನು ಡ್ರೋನ್ ನಮಗೆ ಸಹಾಯ ಮಾಡಲಿದೆ. ಡ್ರೋನ್ ಮೂಲಕ ನಾವು ಕಾಡು ಪ್ರಾಣಿಗಳನ್ನ ಬೆದರಿಸುವುದಾಗ್ಲಿ, ಇಲ್ಲ ಕಾಡು ಪ್ರಾಣಿಗಳ ಒಂದು ಹಾವಳಿ ತಪ್ಪಿಸುವುದಾಗ್ಲಿ, ಮಲೆನಾಡು ಪ್ರದೇಶದಲ್ಲಿ ವಿಶೇಷವಾಗಿ ಈ ಕಡೆ ಸಾಗರ ಇದು ಅರಣ್ಯ ಪ್ರದೇಶದಲ್ಲಿ ಜಾಸ್ತಿ ಇರ್ತಕ್ಕಂತ, ಇದರಿಂದ ಏನಾದ್ರೂ ಸಾಧ್ಯನಾ ಸರ್? ಅದ್ರ ಬಗ್ಗೆ ಏನು ಸಂಶೋಧನೆ ಆಗಿಲ್ಲ, ಮಾಹಿತಿ ಇಲ್ಲಲ್ಲ ಸರ್. ಓಕೆ, ಈಗ ಡ್ರೋನ್ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ರೈತರು ಎದುರಿಸುತ್ತಿರುವ ಒಂದು ಸವಾಲು, ಪ್ರಮುಖ ಸವಾಲುಗಳ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇಷ್ಟೋ ತನಕ ಡ್ರೋನ್ ತಂತ್ರಜ್ಞಾನ ಇಷ್ಟು ಉಪಯೋಗ ಇದೆ ಈ ತರ ಎಲ್ಲ ಮಾಡಬಹುದು ಅಂತ ಹೇಳಿದ್ವಿ, ಬಟ್ ಅದನ್ನ ರೈತರು ಅದನ್ನ ಅಳವಡಿಸಿಕೊಳ್ಳಲು ಯಾವೆಲ್ಲ ಸವಾಲುಗಳಿದೆ ಅಂತಂದ್ರೆ, ಮುಖ್ಯವಾಗಿ ಸಂಪರ್ಕ ಸವಾಲುಗಳು. ಗ್ರಾಮೀಣ ಪ್ರದೇಶದಲ್ಲಿ ಇಂಟರ್ನೆಟ್ ಸಂಪರ್ಕದ ಕೊರತೆಯು ತುಂಬಾ ಅಡಚಣೆ ಆಗ್ತಾ ಇದೆ. ಇದಕ್ಕೆ ಮಿನಿಮಮ್ ಇಂಟರ್ನೆಟ್ ವೈಫೈ ಬೇಸಿಸ್ ಮೇಲಾದ್ರೂ ವರ್ಕ್ ಮಾಡುವಾಗ ಇಂಟರ್ನೆಟ್ ಸ್ವಲ್ಪ ಕನೆಕ್ಟಿವಿಟಿ ಬೇಕಾಗ್ತದೆ. ಹವಾಮಾನ ಅವಲಂಬನೆ ಡ್ರೋನ್ ಕಾರ್ಯಾಚರಣೆಗಳು, ಮತ್ತೆ ಇದು ಹವಾಮಾನ ಪರಿಸ್ಥಿತಿ ಮೇಲೂ ಇದರ ಕಾರ್ಯಾಚರಣೆ ಅವಲಂಬಿತವಾಗಿರುತ್ತದೆ. ಹೆಂಗ ಏನಂತಂದ್ರೆ, ಹೆಚ್ಚು ಹಾರಾಡುವ ಡ್ರೋನ್ ಗಳಾಗಿರೋದ್ರಿಂದ ಮಳೆ ಅಥವಾ ಗಾಳಿ ತುಂಬಾ ಇರುವ ವಾತಾವರಣದಲ್ಲಿ ಕಾರ್ಯನಿರ್ವಹಿಸಲು ಸ್ವಲ್ಪ ತೊಡಕು ಉಂಟಾಗಬಹುದು. ಮತ್ತೆ ಜ್ಞಾನ ಮತ್ತು ಕೌಶಲ್ಯದ ಅವಶ್ಯಕತೆಗಳು, ಅದೇ ನಾನು ಮುಂಚೆ ಹೇಳದಂತೆ ಎಲ್ಲರೂ ಇದನ್ನ ಆಪರೇಟ್ ಮಾಡ್ಲಿಕ್ಕೆ ಆಗಲ್ಲ. ಇದಕ್ಕೆ ಸ್ಪೆಷಲ್ ಆಗಿ ಟ್ರೈನಿಂಗ್ ತಗೊಂಡು, ಹೆಂಗೆ ನಾವು ವಿಮಾನನ ಹಾರಾಟ ಮಾಡ್ಬೇಕಂದ್ರೆ ಪೈಲಟ್ ಹೆಂಗ್ ಟ್ರೈನಿಂಗ್ ತಗೊಂತಾರೋ ಅದೇ ರೀತಿ ಇದನ್ನ ಟ್ರೈನಿಂಗ್ ನ ಅವಶ್ಯಕತೆ ತುಂಬಾ ಇದೆ. ಮತ್ತೆ ಆರಂಭಿಕ ಆರ್ಥಿಕ ಹೊರೆ, ಅದೇ ನಾನು ಮುಂದೆ ಹೇಳ್ದಂಗೆ, ಒಂದೇ ಸರಿ ಒಬ್ಬ ಸಣ್ಣ ರೈತನಿಗೆ ಒಂದು ಡ್ರೋನ್ ತನ್ನ ಸ್ವಂತ ಖರ್ಚಿನಲ್ಲಿ ಕೊಂಡ್ಕೊಳ್ಳೋ ಶಕ್ತಿ ಇರೋದಿಲ್ಲ, ಯಾಕಂದ್ರೆ ಹೆಚ್ಚಿನ ಬಂಡವಾಳವನ್ನು ಹಾಕಬೇಕಾಗ್ತದೆ. ಗುಂಪಾಗಿ ನಾಲ್ಕೈದು ರೈತರುಗಳು ಅಥವಾ ಸ್ವಸಹಾಯ ಸಂಘಗಳು ಮುಖಾಂತರ ಅಥವಾ ರೈತ ಉತ್ಪಾದಕ ಕಂಪನಿಗಳು, ಅಂದ್ರೆ ಇದು ಇತ್ತೀಚಿನ ದಿನಗಳಲ್ಲಿ ಬಹಳ ಅತ್ಯಂತ ಉಪಯುಕ್ತವಾದಂತ ಒಂದು ಸಂಸ್ಥೆ, ಸಂಘ ಸಂಸ್ಥೆಗಳಲ್ಲಿ ಇದು ಒಂದಾದಂತ ರೈತ ಉತ್ಪಾದಕ ಸಂಸ್ಥೆ. ಅದರಲ್ಲಿ ಒಂದು ಕಂಪನಿ ಮುಖಾಂತರ ಕೊಂಡುಕೊಂಡು ಷೇರುದಾರರಿಗೆ ಎಲ್ಲರಿಗೂ ಅದರ ಸೇವೆಯನ್ನು ಒದಗಿಸುವಂತ ಕಾರ್ಯ ಮಾಡಬಹುದಾಗಿದೆ. ಈಗ ಈ ಡ್ರೋನ್ ನ ಬಳಕೆ ಬಗ್ಗೆ ಇನ್ನೂ ಜಾಸ್ತಿ ಪ್ರಚಾರ ಆಗಿಲ್ಲ, ಇದ್ರ ಬಗ್ಗೆ ಇನ್ನೂ ಸಂಶೋಧನೆ ಆಗ್ಬೇಕು, ವಿಶ್ವವಿದ್ಯಾನಿಲಯದಿಂದ ಆಗ್ಬೇಕು, ಇಲಾಖೆಯಿಂದ ಕೂಡ ಆಗ್ಬೇಕು, ಆಮೇಲೆ ಇದರ ಒಂದು ಉಪಯೋಗ ಇನ್ನೂ ಜಾಸ್ತಿ ಆಗ್ಬೇಕು. ಇತ್ತೀಚಿನ ದಿನಗಳಲ್ಲಿ ಈಗ ನಾವು ಏನು ಆಳುಗಳ ಕೊರತೆ ಎಲ್ಲಾ ಕಡೆನೂ ಇದೆ, ಹಳ್ಳಿಗಾಡು ಸೇರಿ ಪಟ್ಟಣದಲ್ಲಿ ಕೂಡ ಇದೆ. ಸೊ ಇದು ಇನ್ನು ಮುಂದೆ ತುಂಬಾ ಸಂಶೋಧನೆ ಆಗ್ಬೇಕಂತ ಹೇಳ್ತೀರಾ ಈ ಒಂದು ಕ್ಷೇತ್ರದಲ್ಲಿ ಅಲ್ವಾ ಸರ್? ಹೌದು ಸರ್, ಸಂಶೋಧನೆಯೂ ಆಗ್ಬೇಕು. ಚಿಂದಾಗಿ ನಮ್ಮ ವಿಶ್ವವಿದ್ಯಾಲಯ ಈಗಾಗಲೇ ಸುಮಾರು ತರಬೇತಿ ಕಾರ್ಯಕ್ರಮಗಳು, ಕೌಶಲ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಇದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮಲ್ಲಿ ಡಾಕ್ಟರ್ ನವೀನ್ ಎನಿ ಅಂತೇಳಿ ವಿಶೇಷವಾಗಿ ವಿಜ್ಞಾನಿ ಬ್ರಹ್ಮಾವರ ಕೆವಿಕೆನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಡ್ರೋನ್ ಬಗ್ಗೆನೆ ಹೆಚ್ಚಾಗಿ ಅವರ ಪ್ರಾಜೆಕ್ಟ್ಗಳನ್ನು ಮಾಡೋದು, ಮತ್ತು ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೂಡ ಏರ್ಪಡಿಸ್ತಾ ಇದ್ದಾರೆ. ಅವರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಹೇಳಿ, ಅವರ ನಂಬರ್ ಹೇಳಿ. ನಮ್ಮ ರೈತರು ಏನಾದ್ರೂ ಅವ್ರನ್ನ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡಿಬೇಕಂದ್ರೆ, ಇಲ್ಲ ಅವ್ರನ್ನ ಖುದ್ದಾಗಿ ಭೇಟಿ ಆಗ್ಬೇಕಂತ ಹೇಳಿದ್ರೆ, ನಮ್ಮ ಮಂಗಳೂರು ರೈತರು, ಮಂಗಳೂರು ದಕ್ಷಿಣ ಕನ್ನಡ ರೈತರು, ಇಲ್ಲ ಉಡುಪಿ ಜಿಲ್ಲೆಯ ರೈತರು, ಇಲ್ಲ ನಮ್ಮ ಕಾರವಾರ ಜಿಲ್ಲೆಯ ರೈತರು, ಏನಾದ್ರೂ ಅವ್ರನ್ನ ಸಂಪರ್ಕಿಸಿ ಹೆಚ್ಚಿನ ಒಂದು ಮಾಹಿತಿ ಪಡೆದು, ಇಲ್ಲ ಅವರಿಂದ ತರಬೇತಿ ಪಡಿಬೇಕಂತ ಹೇಳಿದ್ರೆ ಅವರ ದೂರವಾಣಿ ಸಂಖ್ಯೆ ಕೊಡಿ ಸರ್. ಡಾಕ್ಟರ್ ನವೀನ್ ಬೇಸಾಯ ಶಾಸ್ತ್ರ ವಿಜ್ಞಾನಿ, ಅವರ ದೂರವಾಣಿ ಸಂಖ್ಯೆ 9964174744. ಇನ್ನೊಮ್ಮೆ ಹೇಳ್ತೀನಿ, 9964174744. 7744744. ರೈತ ಬಾಂಧವರೇ, ಇದಾಗಿತ್ತು ಕೃಷಿಯಲ್ಲಿ ಡ್ರೋನ್ ನ ಬಳಕೆ ಕುರಿತು ಡಾಕ್ಟರ್ ಧರ್ಮರಾಜ್ ಬಿಎಂ ಅವರಿಂದ ಮಾಹಿತಿ ಸಂದರ್ಶನ ರೂಪದಲ್ಲಿ. ಈಗ ಇನ್ನು ಇವರಿಗೆ ನೀವು ಇಲ್ಲೇ ಒಂದು ನಮ್ಮ ಕೇಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ, ಹೊಸ ಕ್ಯಾಂಪಸ್ ಇರುವಕ್ಕಿ, ಇಲ್ಲಿ ಇವರನ್ನ ಸಂಪರ್ಕಿಸುವುದಾದರೆ ಮತ್ತೆ ತರಬೇತಿಗೆ ನೀವು ಏನಾದರೂ ತಮ್ಮ ಹೆಸರು ನೋಂದಾಯಿಸಬೇಕಾ ಅಂತ ಹೇಳಿದ್ದೆ, ಆದಲ್ಲಿ ಇವರ ಒಂದು ದೂರವಾಣಿ ಸಂಖ್ಯೆ ಇವರನ್ನು ತಿಳ್ಕೊಳ್ಳೋಣ. ನಿಮ್ಮ ದೂರವಾಣಿ ಸಂಖ್ಯೆ ಹೇಳಿ ಸರ್. 8494844728. ಧನ್ಯವಾದ ಸರ್. ಇದುವರೆಗೆ ನಮ್ಮ ಒಂದು ನಮ್ಮ ವಿಸ್ತರಣಾ ನಿರ್ದೇಶನದ ಅಡಿಯಲ್ಲಿ ರೈತ ತರಬೇತಿ ಕೇಂದ್ರ ಅಂತೇಳಿನೂ ಕೂಡ ಒಂದು ಸಂಸ್ಥೆ ಹುಟ್ಟಾಕಿದ್ದಾರೆ ವಿಶ್ವವಿದ್ಯಾಲಯದಲ್ಲಿ. ಇರುವಕ್ಕಿನಲ್ಲೇ ಇರ್ತದೆ. ಪ್ರತಿ ವಾರದಲ್ಲಿ ವಿವಿಧ ವಿಷಯ ಆಧಾರಿತ ತರಬೇತಿಗಳು ಕೂಡ ಏರ್ಪಡಿಸ್ತಾ ಇರ್ತೀವಿ. ದಯಮಾಡಿ ರೈತ ಬಾಂಧವರಲ್ಲಿ ಈ ಮೂಲಕ ಕೇಳ್ಕೊಳ್ಳೋದೇನೆಂದ್ರೆ, ವಿಶ್ವವಿದ್ಯಾಲಯ ಇರುವಕ್ಕಿ ಕ್ಯಾಂಪಸ್ಗೆ ಸುತ್ತಮುತ್ತಲಿನ ಶಿವಮೊಗ್ಗದ ರೈತರು ಭೇಟಿ ನೀಡಿ ತಮ್ಮ ಈ ವಿಶ್ವವಿದ್ಯಾಲಯದ ಸೇವೆಗಳನ್ನು ಸದುಪಯೋಗ ಪಡಿಸಿಕೊಳ್ಬೇಕಾಗಿ ಕೇಳ್ಕೊಳ್ತೀವಿ. ಇದುವರೆಗೆ ನಮ್ಮ ಭದ್ರಾವತಿ ಆಕಾಶವಾಣಿಯ ಒಂದು ಮೂಲಕ ತಾವು ಭವಿಷ್ಯದ ಕೃಷಿಯಲ್ಲಿ ಡ್ರೋನ್ ಬಳಕೆ ಮತ್ತೆ ಇದರ ಸಾಧ್ಯತೆ ಬಾಧ್ಯತೆಗಳ ಬಗ್ಗೆ ಇದರ ಒಂದು ಸಂಕ್ಷಿಪ್ತ ಪರಿಚಯ ಮಾಡಿಕೊಟ್ಟಿದ್ರಿ. ಆಕಾಶವಾಣಿ ಭದ್ರಾವತಿ ಪರವಾಗಿ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ಧನ್ಯವಾದಗಳು ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ: 9481527600. ಇವತ್ತು ವಿಸ್ತರಣಾ ನಿರ್ದೇಶನಾಲಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಯಾವೆಲ್ಲ ಸೇವೆಗಳು ಕೊಡ್ತಾರೆ ಅಂತ ಹೇಳ್ತಿದ್ದೇನೆ. ಕೆವಿಕೆ ಅಂತೇಳಿ ಕೃಷಿ ವಿಜ್ಞಾನ ಕೇಂದ್ರಗಳಾಗಿ ನಮ್ಮ ಯೂನಿವರ್ಸಿಟಿ ವ್ಯಾಪ್ತಿ ಅಡಿಯಲ್ಲಿ ಬರ್ತಕ್ಕಂತಹ ಜಿಲ್ಲಾ ಕೇಂದ್ರ ಸ್ಥಾನಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾವೆ. ಯಾವ್ಯಾವು ಅಂತಂದ್ರೆ, ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ, ಉಡುಪಿ ಜಿಲ್ಲೆಯ ಬ್ರಹ್ಮಾವರದಲ್ಲಿ, ಶಿವಮೊಗ್ಗ ನವಿಲೆ ಕ್ಯಾಂಪಸ್ನಲ್ಲಿ ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಿರಿಯೂರುನಲ್ಲಿ ಕೆವಿಕೆಯು ತಮ್ಮ ರೈತರಿಗೆ ಸೇವೆಯನ್ನು ಕೊಡ್ತಾ ಬಂದಿದೆ. ಇದಲ್ಲದೆ ವಿಸ್ತರಣಾ ಶಿಕ್ಷಣ ಘಟಕಗಳು ಕೂಡ ನಮ್ಮಲ್ಲಿ ಇದಾವೆ. ಒಂದು ದಾವಣಗೆರೆ ಜಿಲ್ಲೆ ಕತ್ತಲಗೆರೆಯಲ್ಲಿ ವಿಸ್ತರಣಾ ಶಿಕ್ಷಣ ಘಟಕವನ್ನು ಹೊಂದಿದ್ದೇವೆ ಮತ್ತು ಕೊಡಗು ಜಿಲ್ಲೆಯಲ್ಲಿ ಮಡಿಕೇರಿಯಲ್ಲಿ ವಿಸ್ತರಣಾ ಶಿಕ್ಷಣ ಘಟಕಗಳನ್ನು ಹೊಂದಿದ್ದೇವೆ. ಇವು ಯಾವ ರೀತಿ ತಮ್ಮ ರೈತರಿಗೆ ಸೇವೆಯನ್ನು ಒದಗಿಸುತ್ತಿದ್ದೇವೆ ಅಂತಂದ್ರೆ, ಕ್ಷೇತ್ರ ಪ್ರಯೋಗಗಳನ್ನು ಹಮ್ಮಿಕೊಳ್ತವೆ. ಅದರಲ್ಲಿ ತಮ್ಮ ಹೊಸದಾಗಿ ಬಂದಿರುವಂತಹ ತಂತ್ರಜ್ಞಾನಗಳ ಪ್ರಯೋಗಗಳನ್ನು ಮಾಡಿ ಅದರ ಫಲಿತಾಂಶ ಆಧಾರದ ಮೇಲೆ ಹೆಚ್ಚುವರಿ ಅಳವಡಿಕೆ ಮಾಡಿಕೊಳ್ಳಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸುತ್ತವೆ. ಮತ್ತು ತರಬೇತಿ ಕಾರ್ಯಕ್ರಮಗಳು ವಿಶೇಷವಾಗಿ ಆನ್ ಕ್ಯಾಂಪಸ್, ಆಫ್ ಕ್ಯಾಂಪಸ್, ಕಾಲೇಜಿನ ಅಥವಾ ಕೆವಿಕೆ ಕ್ಯಾಂಪಸ್ ನಲ್ಲಿ ಮಾಡ್ತಕ್ಕಂತ ತರಬೇತಿಗಳಿಗೆ ಆನ್ ಕ್ಯಾಂಪಸ್ ಅಂತ ಹೇಳ್ತೀವಿ. ವಿವಿಧ ವಿಷಯಗಳ ಆಧಾರಿತ ಮೇಲೆ ಕ್ಯಾಂಪಸ್ ಟ್ರೈನಿಂಗ್ ಅಲ್ಲಿ ಆನ್ ಕ್ಯಾಂಪಸ್ ಅಲ್ಲಿ ಕೈಗೊಳ್ಳುತ್ತಾರೆ. ಆಫ್ ಕ್ಯಾಂಪಸ್ ಅಂತಂದ್ರೆ ಕ್ಷೇತ್ರ ಮಟ್ಟದಲ್ಲಿ ತಮ್ಮ ರೈತರ ಸಮಸ್ಯೆಗಳ ಪ್ರಯಾರಿಟಿ ಬೇಸಿಸ್ ಮೇಲೆ ಆಫ್ ಕ್ಯಾಂಪಸ್ ಟ್ರೈನಿಂಗ್ ಕೂಡ ತೆಗೆದುಕೊಳ್ತಾರೆ. ಉದಾಹರಣೆಗೆ ಸಮಗ್ರ ಪೋಷಕಾಂಶ ನಿರ್ವಹಣೆ ಆಗಿರ್ಬೋದು, ಸಮಗ್ರ ಕೀಟ ಮತ್ತು ರೋಗಗಳ ನಿರ್ವಹಣೆಗಳ ಬಗ್ಗೆ ಆಗಿರ್ಬೋದು, ಅಥವಾ ಕೊಯ್ಲೋತ್ತರ ತಂತ್ರಜ್ಞಾನಗಳ ಬಗ್ಗೆ ಕೂಡ ಸುಮಾರು ತರಬೇತಿಗಳನ್ನು ಹಮ್ಮಿಕೊಳ್ತಾರೆ. ಇದಲ್ಲದೆ ಮಣ್ಣು ಮತ್ತು ನೀರು ಪರೀಕ್ಷೆಗಳಿಗೆ ಕೂಡ ಅವಕಾಶ ತಮ್ಮ ಕೆವಿಕೆಗಳಲ್ಲಿ ಕಲ್ಪಿಸಲಾಗಿದೆ. ಇದರ ಜೊತೆಗೆ ಹವಾಮಾನ ಆಧಾರಿತ ಸಲಹೆಗಳನ್ನು ಕೂಡ ರೈತರಿಗೆ ಕೊಡ್ತಾರೆ. ಆಮೇಲೆ ವಿಶೇಷವಾಗಿ ಕೌಶಲ್ಯ ಅಭಿವೃದ್ಧಿ ತರಬೇತಿಗಳು ಅಂದ್ರೆ ತೆಂಗಿನ ಮರ ಹತ್ತುವುದು ಅಥವಾ ಟ್ರ್ಯಾಕ್ಟರ್ ಚಾಲಿತ ಚಾಲನೆ ಸಂಬಂಧಪಟ್ಟ ತರಬೇತಿಗಳು, ವರ್ಮಿ ಕಾಂಪೋಸ್ಟ್ ಅಂದ್ರೆ ಏನು, ಎರೆಹುಳು ಗೊಬ್ಬರ ತಯಾರಿಕೆ, ಅದರ ಈ ತರಹದ ವಿವಿಧ ಸ್ವ ಉದ್ಯೋಗ ಕಲ್ಪಿಸಿಕೊಳ್ಳುವಂತ ತರಬೇತಿ ಕೌಶಲ್ಯಗಳನ್ನು ಈ ತರ ತರಬೇತಿಗಳಲ್ಲಿ ನಮ್ಮ ಕೆವಿಕೆಗಳು ಮತ್ತೆ ವಿಸ್ತರಣಾ ಶಿಕ್ಷಣ ಘಟಕಗಳು ಕೂಡ ಕಾರ್ಯನಿರ್ವಹಿಸ್ತಾ ಬರ್ತಾ ಇದಾವೆ. ಇದುವರೆಗೆ ಕೃಷಿಯಲ್ಲಿ ಡ್ರೋನ್ನ ಬಳಕೆ ಮತ್ತು ಭವಿಷ್ಯ ಕುರಿತು ಸಾಗರ ತಾಲೂಕು ಇರುವಕ್ಕಿ ಕೃಷಿ ಮಹಾವಿದ್ಯಾಲಯದ ಕೃಷಿ ವಿಸ್ತರಣಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಧರ್ಮರಾಜ್ ಬಿಎಂ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಹಾಗೆ ಕೃಷಿ ವಿಸ್ತರಣಾ ನಿರ್ದೇಶನಾಲಯದ ಸೇವೆಗಳ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಧರ್ಮರಾಜ್ ಬಿಎಂ. ಇನ್ನು ಮುಂದೆ ಕೇಳಿ ಕೃಷಿ ಮಾಹಿತಿ. ರೈತ ಬಾಂಧವರೇ, ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು. ಮೊದಲಿಗೆ ಅರಸೀಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. 1,000 ತೆಂಗಿನಕಾಯಿ ಬೆಲೆ ಕನಿಷ್ಠ ಮತ್ತು ಗರಿಷ್ಠ 25,270 ರೂಪಾಯಿ. ಮಿಲ್ಲಿಂಗ್ ಕೊಬ್ಬರಿ 8,500 ಕನಿಷ್ಠವಾದರೆ 14,000 ಗರಿಷ್ಠ ಬೆಲೆಯಾಗಿತ್ತು. ಕೊಬ್ಬರಿ 7,000 ಕನಿಷ್ಠ ಬೆಲೆಯಾದರೆ ಗರಿಷ್ಠ 8,000. ಇನ್ನು ಭದ್ರಾವತಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಕಡಲೆಬೇಳೆ ಕನಿಷ್ಠ ಮತ್ತು ಗರಿಷ್ಠ ಬೆಲೆ 7,900 ರೂಪಾಯಿವರೆಗೆ ನಿಗದಿಯಾಗಿತ್ತು. ಉದ್ದಿನಬೇಳೆ ಕನಿಷ್ಠ ಮತ್ತು ಗರಿಷ್ಠ 13,762 ರೂಪಾಯಿ. ಸ್ಥಳೀಯ ಜೋಳ ಕನಿಷ್ಠ ಮತ್ತು ಗರಿಷ್ಠ 3,216 ರೂಪಾಯಿ. ಮಧ್ಯಮ ಗಾತ್ರದ ಭತ್ತ ಕನಿಷ್ಠ ಬೆಲೆ 2,350 ರೂಪಾಯಿ, ಗರಿಷ್ಠ 2,485 ರೂಪಾಯಿ. ತೊಗರಿಕಾಳು ಕನಿಷ್ಠ ಮತ್ತು ಗರಿಷ್ಠ 7,330 ರೂಪಾಯಿ. ಮಧ್ಯಮ ಗಾತ್ರದ ಭತ್ತ ಕನಿಷ್ಠ ಮತ್ತು ಗರಿಷ್ಠ 3,105 ರೂಪಾಯಿ. ಇನ್ನು ಚನ್ನಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು. ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಬೆಲೆ 2,150 ರೂಪಾಯಿ, ಗರಿಷ್ಠ 2,400 ರೂಪಾಯಿ. ಅರಳು ಮೆಕ್ಕೆಜೋಳ ಕನಿಷ್ಠ ಮತ್ತು ಗರಿಷ್ಠ 7,200 ರೂಪಾಯಿ. ಭತ್ತ 2,530 ಕನಿಷ್ಠವಾದರೆ ಗರಿಷ್ಠ 2,723 ರೂಪಾಯಿ. ಚಿಕ್ಕಮಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು. ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ 2,150 ರೂಪಾಯಿ, ಗರಿಷ್ಠ 2,400 ರೂಪಾಯಿ. ಅರಳು ಮೆಕ್ಕೆಜೋಳ ಕನಿಷ್ಠ ಮತ್ತು ಗರಿಷ್ಠ 7,200 ರೂಪಾಯಿ. ಭತ್ತ ಕನಿಷ್ಠ 2,530 ರೂಪಾಯಿ, ಗರಿಷ್ಠ 2,723 ರೂಪಾಯಿ. ಚಿಕ್ಕಮಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಬೀನ್ಸ್ ಕನಿಷ್ಠ ಮತ್ತು ಗರಿಷ್ಠ 4,763 ರೂಪಾಯಿ. ಹಸಿಮೆಣಸಿನಕಾಯಿ ಕನಿಷ್ಠ 2,613, ಗರಿಷ್ಠ 2,813 ರೂಪಾಯಿ. ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ 2,171, ಗರಿಷ್ಠ 2,371 ರೂಪಾಯಿ. ಕರಿಮೆಣಸು ಕನಿಷ್ಠ ಮತ್ತು ಗರಿಷ್ಠ 35,000 ರೂಪಾಯಿ. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು. ಸೇಬು ಕನಿಷ್ಠ ಬೆಲೆ 7,000 ರೂಪಾಯಿ, ಗರಿಷ್ಠ 8,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಬೆಲೆ ನಿಗದಿಯಾಗಿತ್ತು ರೈತ ಬಾಂಧವರೇ. ಯಾಲಕ್ಕಿ ಬಾಳೆ ಕನಿಷ್ಠ 2,500 ರೂಪಾಯಿ, ಗರಿಷ್ಠ 3,000 ರೂಪಾಯಿ. ಪಚ್ಚಬಾಳೆ ಕನಿಷ್ಠ 2,000 ರೂಪಾಯಿ, ಗರಿಷ್ಠ 2,500 ರೂಪಾಯಿ. ಬೀನ್ಸ್ 4,000 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 4,500 ರೂಪಾಯಿ. ಹಾಗಲಕಾಯಿ ಕನಿಷ್ಠ 3,500 ರೂಪಾಯಿ, ಗರಿಷ್ಠ 4,000 ರೂಪಾಯಿ. ಗೊಂಚಲು ಬೀನ್ಸ್ ಕನಿಷ್ಠ 3,000 ರೂಪಾಯಿ, ಗರಿಷ್ಠ 3,800 ರೂಪಾಯಿ. ದೊಣ್ಣೆ ಮೆಣಸಿನಕಾಯಿ ಕನಿಷ್ಠ 4,000 ರೂಪಾಯಿ, ಗರಿಷ್ಠ 4,500 ರೂಪಾಯಿ. ಕ್ಯಾರೆಟ್ ಕನಿಷ್ಠ 3,000 ರೂಪಾಯಿ, ಗರಿಷ್ಠ 3,500 ರೂಪಾಯಿ. ನುಗ್ಗೆಕಾಯಿ ಕನಿಷ್ಠ 3,500 ರೂಪಾಯಿ, ಗರಿಷ್ಠ 4,000 ರೂಪಾಯಿ. ಹಸಿ ಅವರೆ ಕನಿಷ್ಠ 2,000 ರೂಪಾಯಿ, ಗರಿಷ್ಠ 3,000 ರೂಪಾಯಿ. ಹಸಿ ಮೆಣಸಿನಕಾಯಿ ಕನಿಷ್ಠ 2,000 ರೂಪಾಯಿ, ಗರಿಷ್ಠ 3,000 ರೂಪಾಯಿ. ಬೆಂಡೆಕಾಯಿ ಕನಿಷ್ಠ 3,500 ರೂಪಾಯಿ, ಗರಿಷ್ಠ 4,000 ರೂಪಾಯಿ. ನಿಂಬೆಹಣ್ಣು 1,500 ರಿಂದ 2,000 ರೂಪಾಯಿವರೆಗೆ ಬೆಲೆ ನಿಗದಿಯಾಗಿತ್ತು ರೈತ ಬಾಂಧವರೇ. ಇನ್ನು ಈರುಳ್ಳಿ ಕನಿಷ್ಠ 1,000, ಗರಿಷ್ಠ 5,800 ರೂಪಾಯಿ. ಕಿತ್ತಳೆ ಹಣ್ಣು ಕನಿಷ್ಠ 2,600, ಗರಿಷ್ಠ 3,500 ರೂಪಾಯಿ. ಅನಾನಸ್ ಹಣ್ಣು ಕನಿಷ್ಠ 2,500 ರೂಪಾಯಿ, ಗರಿಷ್ಠ 3,000 ರೂಪಾಯಿ. ದಾಳಿಂಬೆ ಹಣ್ಣು ಕನಿಷ್ಠ 3,500 ರೂಪಾಯಿ, ಗರಿಷ್ಠ 4,500 ರೂಪಾಯಿ. ಆಲೂಗಡ್ಡೆ ಕನಿಷ್ಠ 2,000 ರೂಪಾಯಿ, ಗರಿಷ್ಠ 2,500 ರೂಪಾಯಿ. ಹೀರೆಕಾಯಿ ಕನಿಷ್ಠ 3,500 ರೂಪಾಯಿಯಿಂದ ಗರಿಷ್ಠ 4,000 ರೂಪಾಯಿವರೆಗೆ ಬೆಲೆ ನಿಗದಿಯಾಗಿತ್ತು. ಸೀಮೆ ಬದನೆಕಾಯಿ 2,000 ರಿಂದ 2,500 ರೂಪಾಯಿ. ಸುವರ್ಣಗೆಡ್ಡೆ 3,000 ರಿಂದ 4,000 ರೂಪಾಯಿ. ಸಿಹಿಗೆಣಸು 3,500 ರಿಂದ 4,000 ರೂಪಾಯಿ. ಹರಿಹರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು. ಸೋನಾ ಭತ್ತ ಕನಿಷ್ಠ ಬೆಲೆ 2,375 ರೂಪಾಯಿ, ಗರಿಷ್ಠ 2,500 ರೂಪಾಯಿ. ಇನ್ನು ಕೊಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು. ಗೊರಬಲು ಅಡಿಕೆ ಕನಿಷ್ಠ 26,500 ರೂಪಾಯಿ, ಗರಿಷ್ಠ 26,800 ರೂಪಾಯಿ. ರಾಶಿ ಅಡಿಕೆ ಕನಿಷ್ಠ ಮತ್ತು ಗರಿಷ್ಠ 45,528 ರೂಪಾಯಿವರೆಗೆ ಬೆಲೆ ನಿಗದಿಯಾಗಿತ್ತು ರೈತ ಬಾಂಧವರೇ. ಇನ್ನು ಪುತ್ತೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು. ಹೊಸತಳಿ ಅಡಿಕೆ ಕನಿಷ್ಠ 25,000, ಗರಿಷ್ಠ 34,000. ಕರಿಮೆಣಸು ಕನಿಷ್ಠ 35,000, ಗರಿಷ್ಠ 61,500 ರೂಪಾಯಿ. ಸಾಗರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು. ಬಿಳೆಗೋಟು ಅಡಿಕೆ 10,101 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 25,810 ರೂಪಾಯಿ. ಚಾಲಿ ಅಡಿಕೆ 26,509 ರೂಪಾಯಿ ಕನಿಷ್ಠ ಬೆಲೆಯಾದರೆ ಗರಿಷ್ಠ 34,360 ರೂಪಾಯಿ. ಕೋಕಾ ಅಡಿಕೆ ಕನಿಷ್ಠ 9,090 ರೂಪಾಯಿ, ಗರಿಷ್ಠ 26,000 ರೂಪಾಯಿ. ಕೆಂಪು ಗೋಟು ಅಡಿಕೆ ಕನಿಷ್ಠ 20,199 ರೂಪಾಯಿ ಬೆಲೆ ನಿಗದಿಯಾದರೆ ಗರಿಷ್ಠ 31,699 ರೂಪಾಯಿ. ರಾಶಿ ಅಡಿಕೆ 28,009 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 50,349 ರೂಪಾಯಿ. ಸಿಪ್ಪೆಗೋಟು ಅಡಕೆ ಕನಿಷ್ಠ 8,299 ರೂಪಾಯಿ, ಗರಿಷ್ಠ 16,811 ರೂಪಾಯಿ. ಶಿಕಾರಿಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. 64 ಭತ್ತ ಕನಿಷ್ಠ ಬೆಲೆ 1,900 ರೂಪಾಯಿ, ಗರಿಷ್ಠ 2,300 ರೂಪಾಯಿ. ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಬೆಟ್ಟೆ ಅಡಿಕೆ 43,014 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 57,439 ರೂಪಾಯಿ. ಗೊರಬಲು ಅಡಿಕೆ 16,800 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 34,669 ರೂಪಾಯಿ. ಹೊಸ ತಳಿ ಅಡಿಕೆ ಕನಿಷ್ಠ 33,499 ರೂಪಾಯಿ ಬೆಲೆ ನಿಗದಿಯಾದರೆ ಗರಿಷ್ಠ 49,409 ರೂಪಾಯಿ. ರಾಶಿ ಅಡಿಕೆ 35,009 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 50,009 ರೂಪಾಯಿ. ಸರಕು ಅಡಿಕೆ 42,159 ಕನಿಷ್ಠವಾದರೆ ಗರಿಷ್ಠ 87,700 ರೂಪಾಯಿ. ಬೀನ್ಸ್ 7,000-8,000 ರೂಪಾಯಿವರೆಗೆ, ಕಡಲೆಬೇಳೆ 9,500-9,800 ರೂಪಾಯಿವರೆಗೆ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಉದ್ದಿನಬೇಳೆ 11,500-15,800 ರೂಪಾಯಿ, ಬದನೆಕಾಯಿ 1,800-2,000 ರೂಪಾಯಿ, ಕ್ಯಾರೆಟ್ 3,800-4,000 ರೂಪಾಯಿ, ಕೆಂಪು ಒಣಮೆಣಸಿನಕಾಯಿ 2,599-14,129 ರೂಪಾಯಿ, ಕೊತ್ತಂಬರಿ ಬೀಜ 9,200-11,800 ರೂಪಾಯಿ, ಹಸಿರು ಮೆಣಸಿನಕಾಯಿ 2,800-3,000 ರೂಪಾಯಿ, ಹಸಿ ಶುಂಠಿ 3,000-5,000 ರೂಪಾಯಿ, ಹೆಸರು ಬೇಳೆ 10,500-10,800 ರೂಪಾಯಿ, ಹೆಸರು ಕಾಳು 8,600-10,200 ರೂಪಾಯಿ, ಹುರುಳಿಕಾಳು 5,500 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 7,500 ರೂಪಾಯಿ, ಉಂಡೆ ಬೆಲ್ಲ ಕನಿಷ್ಠ 4,000 ರೂಪಾಯಿ ಗರಿಷ್ಠ 5,000 ರೂಪಾಯಿ, ಬಿಳಿ ಜೋಳ 3,000-4,300 ರೂಪಾಯಿ, ಬೆಂಡೆಕಾಯಿ 4,800-5,000 ರೂಪಾಯಿ, ಮೆಂತೆ ಬೀಜ 7,500-8,800 ರೂಪಾಯಿ, ಸಾಸಿವೆ ಕಾಳು 7,500-7,800 ರೂಪಾಯಿ, ಈರುಳ್ಳಿ 3,000-6,000 ರೂಪಾಯಿ, ಉತ್ತಮ ಭತ್ತ 2,350-2,400 ರೂಪಾಯಿ, ಮಧ್ಯಮ ಗಾತ್ರದ ಭತ್ತ 2,300-2,320 ರೂಪಾಯಿ, ಆಲೂಗೆಡ್ಡೆ 3,500-4,000 ರೂಪಾಯಿ, ಮೂಲಂಗಿ 2,800-3,000 ರೂಪಾಯಿ, ಕೆಂಪು ರಾಗಿ 3,600 ರೂಪಾಯಿ, 4,200 ರೂಪಾಯಿ ಗರಿಷ್ಠ ಬೆಲೆ ನಿಗದಿಯಾಗಿತ್ತು. ಉತ್ತಮ ಭತ್ತ 4,600 ರೂಪಾಯಿ ಕನಿಷ್ಠವಾದರೆ 7,500 ರೂಪಾಯಿ ಗರಿಷ್ಠ ಬೆಲೆ ನಿಗದಿಯಾಗಿತ್ತು. ಮಧ್ಯಮ ಗಾತ್ರದ ಭತ್ತ 3,800 ರೂಪಾಯಿ ಕನಿಷ್ಠವಾದರೆ 5,500 ರೂಪಾಯಿ ಗರಿಷ್ಠ ಬೆಲೆ. ಹೀರೆಕಾಯಿ ಕನಿಷ್ಠ 4,800 ರೂಪಾಯಿ ಗರಿಷ್ಠ 5,000 ರೂಪಾಯಿ. ತೊಗರಿ ಬೇಳೆ 14,800 ರೂಪಾಯಿ ಕನಿಷ್ಠವಾದರೆ 15,800 ರೂಪಾಯಿ ಗರಿಷ್ಠ ಬೆಲೆ ನಿಗದಿಯಾಗಿತ್ತು. ಸಿದ್ದಾಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಬಿಳಿಗೋಟು ಅಡಿಕೆ 23,989 ರೂಪಾಯಿ ಕನಿಷ್ಠ ಬೆಲೆಯಾದರೆ ಗರಿಷ್ಠ 27,369 ರೂಪಾಯಿ. ಚಾಲಿ ಅಡಿಕೆ 33,299 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 37,099 ರೂಪಾಯಿ. ಕೋಕಾ ಅಡಿಕೆ ಕನಿಷ್ಠ ಮತ್ತು ಗರಿಷ್ಠ ಬೆಲೆ 16,119 ರೂಪಾಯಿ. ರಾಶಿ ಅಡಿಕೆ 42,989 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 47,929 ರೂಪಾಯಿ. ತಟ್ಟಿ ಬೆಟ್ಟೆ ಅಡಿಕೆ ಕನಿಷ್ಠ 26,309 ರೂಪಾಯಿ ಬೆಲೆ ನಿಗದಿಯಾದರೆ ಗರಿಷ್ಠ 33,119 ರೂಪಾಯಿ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಇನ್ನು ಸಿರಿಸಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಬೆಟ್ಟೆ ಅಡಿಕೆ ಕನಿಷ್ಠ 30,899 ರೂಪಾಯಿ ಗರಿಷ್ಠ 34,899 ರೂಪಾಯಿ. ಬಿಳೆಗೋಟು ಅಡಿಕೆ ಕನಿಷ್ಠ 21,119 ರೂಪಾಯಿ ಗರಿಷ್ಠ 29,623 ರೂಪಾಯಿ. ಚಾಲಿ ಅಡಿಕೆ ಕನಿಷ್ಠ 34,099 ರೂಪಾಯಿ ಗರಿಷ್ಠ 38,738 ರೂಪಾಯಿ. ರಾಶಿ ಅಡಿಕೆ 43,789 ರೂಪಾಯಿ ಗರಿಷ್ಠ 47,891 ರೂಪಾಯಿ. ಕರಿಮೆಣಸು 60,099 ಕನಿಷ್ಠವಾದರೆ ಗರಿಷ್ಠ 61,889 ರೂಪಾಯಿ. ಸೊರಬ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಒಣಗಿದ ಶುಂಠಿ ಕನಿಷ್ಠ ಮತ್ತು ಗರಿಷ್ಠ 15,200 ರೂಪಾಯಿವರೆಗೆ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಇದುವರೆಗೆ ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಕೃಷಿ ಮಾಹಿತಿ ಕೇಳಿದಿರಿ. ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಅವಲಂಬಿತ ಸಣ್ಣ ಉದ್ಯಮ ನಿರ್ವಹಣೆ ಕುರಿತು ಶಿವಮೊಗ್ಗದ ಪುರ್ಲೆ ನಿವಾಸಿ ಯುವ ರೈತ ಉದ್ಯಮಿ ಶ್ರೀ ಮೋಹಿತ್ ಯು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ರಾಗಿ ಬೇಸಾಯ ಕುರಿತು ಹುಣಸೂಡು ಗ್ರಾಮದ ರೈತ ರೂಪ್ಲಾ ನಾಯಕ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಮತ್ತೊಮ್ಮೆ ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮ.